ಸಾಕಷ್ಟು ಒಳ್ಳೆಯ ಇಳುವರಿಯನ್ನು ತೊಗೊಳ್ತಾ ಇದ್ದೀರಿ. ಯಾವ ರೀತಿಯಾದಂಥ ಪ್ರಯೋಗ ನೀವು ಕಬ್ಬಿನೊಳಗೆ ಮಾಡ್ತಾ ಇದ್ದೀರಿ, ಹೇಳ್ಬೋದಾ? ಸರ್, ನಮ್ಮಲ್ಲಿ ರೈತರು ಏನು ಮಾಡ್ತಾರೆ ರೀ, ಅವು ನೀರು ಬಿಟ್ಟು ತುಳಿದು ಈ ಥರ ಮಾಡ್ತಾರೆ ರೀ, ಅವಕ್ಕೆ ಪೌಷ್ಟಿಸೈಡ್ ಅವು ಇವು ಎದ್ದು ಬೀಜೋಪಚಾರ ಮಾಡಿದ್ರೆ ಸ್ವಲ್ಪ ಸಸಿ ಲಾಸ್ ಆಗಲ್ಲ, ಕರೆಕ್ಟಾಗಿ ಬರ್ತೈತಿ. ಒಂದ ಪದ್ಧತಿ ಒಳಗೆ ಹೋಗ್ತಾರೆ ಸರ್, ಹೊಸ ಟ್ರಯಲ್ ಮಾಡೋಂಗಿಲ್ಲ. ಈ ಮೊದಲು 3 ಪುಟ್ ಬಿಡ್ತಿದ್ರು ಸರ್, ಅದು ಗಾಳಿ ಆಡಿ ಇನ್ಕಮ್ ಕಮ್ಮಿ ಆಗ್ಲತ್ತ 4 ತಕ ಬಂದಿರಿ ಸರ್, 4 ಮಾಡಿ 2 ಪುಟಿಗೆ ಒಂದು ಹಚ್ಚಿ ಹಿಂಗೆ ಮಾಡ್ಕೊ ತೆಗ್ದು ಸ್ವಲ್ಪ ಈಗ ಚಲೋ ಆಗ್ಲತ್ತೆ ಸರ್ ಅಗ್ರಿಕಲ್ಚರ್. ಅಂದ್ರೆ ಅಂತರವನ್ನು ನೀವು ಹೆಚ್ಚು ಮಾಡ್ತಾ ಇದ್ದೀರಿ, ಅದರಿಂದ ನಿಮಗೆ ಸೈಜು ಹೆಚ್ಚು ಬರ್ತದೆ ಮತ್ತು ಚಲೋ ಬೆಳೀತದೆ. ಗಾಳಿ ಬೆಳಕ ಪೂರ್ತಿ ಹಾಕತ್ ಸರ್, ರೌಂದಿ ತೆಗಿತೀವಿ ಸರ್, ಮೊದಲು ರೌಂದಿ ತೆಗಿತಿದ್ದಿಲ್ರಿ. ಅವು ಹೊಳಿಸಲ್ದಾಗ 20-30 ಎಕರೆಗಟ್ಟಲೆ ಇರ್ತಾವೆ ಸರ್ ಅವ್ರಿಗೆ, ಅವ್ರಿಗೆ ತೆಗೆದಾಗ ನಾವು ಅಷ್ಟೇ ಲಿಮಿಟೆಡ್ ಮಾಡಿರ್ತೀವಿ ಸರ್, ನಮ್ಗೆ ಎಷ್ಟು ಮೇಂಟೈನ್ ಆಕತಿ ಅಟ್ಟ ಮಾಡೋದು ಆದರೆ ಚಲೋ ಬೆಳೆಸೋದು. 4 ಎಕರೆ ಕಬ್ಬು ಹಚ್ಚರು ಒಂದು 60-70 ತಕ್ಕ ಕೊಂಡಿರ್ಬೇಕು, ಆ ಥರ ವ್ಯವಸ್ಥೆ ಐತಿ. ಈ ಸಲ ಒಂದು 2 ಎಕರೆ ಸಾವಯವ ಟ್ರಯಲ್ ಮಾಡಿ ಅದು ಸಕ್ಸಸ್ ಆದರೆ ಪೂರ್ತಿ ಸಾವಯವನ ಮಾಡ್ಬೇಕನ್ನೋ ವಿಚಾರದಾಗ ಇದೀವಿ ಸರ್. ಸಾವಯವ ಖರ್ಚು ಕಡಿಮೆ ಆಕತ್ರಿ, ಆ ಮೇನ್ ಅಂದ್ರೆ ನಮ್ಮ ಭೂಮಿ ಕೆಡಂಗಿಲ್ಲ ಸರ್, ಈ ಭೂಮಿ ರಾಸಾಯನಿಕದಿಂದ ಭೂಮಿ ಹಾಳಾಗಲತ್ತವ್ರು ಸರ್, ಇನ್ನು ಮುಂದಿನ ಪೀಳಿಗೆ ಬೆಳೆಯುವ ಪರಿಸ್ಥಿತಿನ ಉಳಿಯಂಗಿಲ್ಲ. ಅದು ಅದರಿಂದ ನಾವು ತಿಳ್ಕೊಂಡು ಒಂದು 8-10 ಮಂದಿ ಆಗಿ ಸಾವಯವ ಮಾಡಿ ಚಲೋ ಆತಂದ್ರೆ ಎಲ್ಲ ರೈತರಿಗೆ ಕರೆದು ಹಿಂಗೆ ಮಾಡಿರಿ ಹಿಂಗೆ ಮಾಡಿರಿ ಹೇಳುವಂತ ಒಂದು ಪ್ಲ್ಯಾನ್ ಮಿಟ್ಕೊಂಡಿದ್ರು ಸರ್, ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಇನ್ನ ನಮ್ಗೆ ಪೂರ್ತಿ ಅದ್ರ ನಾಲೆಜ್ ಇಲ್ಲ ರೀ. ಅದ್ರದ್ದು ಒಬ್ರು ಯಾರು ಟೆಕ್ನಿಷಿಯನ್ ಕಡೆ ಗೈಡೆನ್ಸ್ ತೊಗೊಂಡು ಪ್ರಯೋಗ ಮಾಡಿ ನಮಗೆ ಚಲೋ ಆತಂದ್ರೆ ಉಳಿದು ರೈತರಿಗೆ ಮಾಡಿಸ್ಬೇಕಂತ ವಿಚಾರ ಹೆಚ್ಚ. ಈಗ ರೌದಿಯನ್ನು ನೀವು ತೆಗಿತೀರಿ, ಅದನ್ನ ಏನ್ ಮಾಡ್ತೀರಿ, ಹೆಂಗ್ ಉಪಯೋಗ ಮಾಡ್ತೀರಿ ಅದನ್ನ? ಅದನ್ನ ರೌದಿ ನಾವು ಸುಡಂಗಿಲ್ಲ ಸರ್, ಮಲ್ಚಿಂಗ್ ಮಾಡ್ತೀರಿ, ಮಷಿನ್ಲಿ ಕಟ್ ಮಾಡಿಸಿ ಒಂದು ಸಾಲ ಬಿಟ್ಟು ಒಂದು ಸಾಲ ತುಂಬ್ತೀರಿ, ಅದಕ್ಕೆ ತುಂಬಿ ಒಂದು ಸಾಲ ನೀರು ಬಿಡ್ತೀರಿ. ಹೆಚ್ಚಿಗೆ ನೀರಿದ್ರೆ ಆ ರೌಂದಿದ್ರಾಗೂ ಬಿಡ್ತೀವಿ ರೀ. ಆಮ್ಯಾಗ ವೇಸ್ಟ್ ಡಿಕಂಪೋಸರ್ ಅದು ಸ್ಪ್ರೇ ಮಾಡ್ತೀವಿ ರೀ, ಅದ ಅಲ್ಲಿ ಗೊಬ್ಬರ ಟೈಪ್ ರೆಡಿ ಆಗ್ತೈತಿ. ಒಂದು 3 ತಿಂಗಳದಾಗ ನಾವು ಮೊದಲು ಸುಡ್ತಿದ್ದೀವಿ ರೀ ಸುಡಂಗಿಲ್ಲ. ಈಗ ಅಂದ್ರೆ ಅದು ರೌಂದಿಕಾಯಿ ಇದ್ರಿಂದ ರೀ ಕಸ ಕಡಿಮೆ ಆಗತ್ತೆ ಸರ್, ಕಸದ ಒಂದು ಖರ್ಚು ಉಳಿತೈತಿ ರೀ, ಕಸ ಭಾಳ ಹೇಳ್ತೈತಿ ರೀ ರೌಂದಿ ತೆಗಿಲಿಕ್ಕೆ. ರೌಂದಿ ಇರೋದ್ರಿಂದ ಬ್ಯಾಸಿಗೆಯಾಗ ಜರ ನೀರು ತಂಪು ಹಿಡಿದು ನೀರೂ 8 ದಿವ್ಸಕ್ಕೆ ಹಸೋದು, 10 ದಿವಸ 12 ದಿವ್ಸ ತಗೊಂಡು 4 ದಿವಸ ಟೈಮ್ ತೊಗೊತೈತಿ. ಅದು 2-3 ಥರ ಬೆನಿಫಿಟ್ ಐತೆ ಸರ್. ರೌಂದಿ ಸುಟ್ಟಿ ಹೋದ್ರೆ ಅದು ಮ್ಯಾಗಿನ ಜೀವನ ಸಾಯ್ತವ್ರ ಸರ್ ಮಣ್ಣಾಗಿನ, ಅದು ಕರೆಕ್ಟ್ ಒಡೆಯಂಗಿಲ್ಲ ಸರ್ ಕಬ್ಬು. ಈ ರೌಂದಿ ಕಾದಿದ್ದ ನಮಗೆ ಬೆಟರ್ ಅನಿಸುತ್ತೆ ಸರ್, ನಾವು ಎರಡೂ ಮಾಡಿರ್ತೀವಿ ಸರ್. ಒಂದ್ಸಲ ಸುಟ್ಟು ನೋಡ್ತೀವಿ ಒಂದು ಪಡ, ಒಂದ್ಸಲ ಮಲ್ಚಿಂಗ್ ಮಾಡಿ ನೋಡ್ತೀವಿ, ಯಾವ ಚಲೋ ಆಕತಿ ಅದನ್ನು ಕಂಟಿನ್ಯೂ ಮಾಡ್ತೀವಿ ಸರ್. ನಾವೀಗ 4 ಥರ ಕಬ್ಬು ಹಚ್ಚೀವಿ ಸರ್, ಒಂದು 5,002, ಒಂದು 10,001, 8,005, Mira 86, 4 ಸೇಮ್ ಟ್ರೀಟ್ಮೆಂಟ್ ಮಾಡ್ತೀವಿ ಸರ್. ಅದ್ರಾಗ ಯಾವ್ದು ಈಲ್ಡ್ ಆಕತಿ ಅದನ್ನು ಮುಂದಿನ ಸಲ ಅದನ್ನು ಕಂಟಿನ್ಯೂ ಮಾಡ್ತೀವಿ, ಉಳಿದು ತೆಗೆದು ಬಿಡ್ತೀವಿ. ಆ 3 ವರ್ಷ ಆದ್ಮೇಲೆ ಇಷ್ಟೊಳಗೆ ಇಲ್ಲಿ ತನಕ ನೀವು ಯಾವುದು ಚಲೋ ಅಂತ ಅನಿಸೋದು ನಿಮಗೆ? 5,002 ನಮ್ಗೆ ಈಲ್ಡ್ ಚಲೋ ಆಗಿದೆ ಸರ್, ಅದು ಬಿಟ್ಟರೆ Mira 86 ರೀ. 10,001 ಈಲ್ಡ್ ಚಲೋ ಬರ್ತೈತಿ ರೀ, ಆದ್ರೆ ಸ್ವಲ್ಪ ಗಾಯಗಳಿಗೆ ಬೀಳ್ತದೆ ಸರ್, ಬೀಳೋದ್ರಿಂದ ಕಬ್ಬು ಬ್ಯಾಂಡ್ ಹಾಕತ್ ಸರ್. ನಾವು ತಿಳ್ಕೊಂಡಂಗೆ ವಜನ್ ಬರಾಗಿಲ್ಲ ಸರ್, ವೇಟ್ ನಡುಪಳ್ಳ ಆತಂದ್ರೆ ರೀ ಹಗುರ ಆಗಿಬಿಡ್ತದೆ ಸರ್. ಅದರಿಂದ ಇದು ಇದು 5,002 ಬೆಳಗ್ಗೆ ಸರ್, ಅದು 265 ಕ್ರಾಸ್ ಮಾಡ್ಯಾರ ಸರ್, ಗ್ರೋತು ಚಲೋ ಆಗ್ತೈತಿ. ನಮಗಂತೂ ನನ್ನ ವೈಯಕ್ತಿಕ ಮಟ್ಟಿಗೆ ಅದು 5,002 ಚಲೋ ಅನಿಸ್ತದೆ ಸರ್. ಸಕ್ಕರೆ ಇಳುವರಿ ಅದರೊಳಗೆ ಹೆಚ್ಚಿಗೆ ಬರ್ತದೆ ಅಂತೀರಿ? ಸಕ್ಕರೆ ಇಳುವರಿ ಸರ್ Mira 86 ಬರ್ತದೆ ಸರ್. ಅಂದರೆ ಇವು ಟೋಟಲ್ ರೀ ಫ್ಯಾಕ್ಟ್ರಿಯವರು ಆರ್ಗನೈಸ್ ಮಾಡಿಕೊಟ್ಟಾರೆ ಸರ್ ಇವು. ಅಂದ್ರೆ ಮೋಸ್ಟ್ಲಿ ನಮ್ದು ವೈಯಕ್ತಿಕ ಏನು ರೀ, ಫ್ಯಾಕ್ಟ್ರಿಯವರ ಸಕ್ಕರೆ ಫ್ಯಾಕ್ಟ್ರಿಯವರ ಇದನ್ನ ಮಾಡಿಕೊಟ್ಟಾರಪ್ಪ ಅಂದ್ರೆ ಅವ್ರಿಗೆ ಸಕ್ಕರೆ ಈಲ್ಡ್ ಚಲೋ ಉಳಿದ ಮಾಡಿರ್ಬೇಕಂತ ನಮ್ಮ ತರ್ಕ. ರಿಕವರಿ ಇರ್ಲಿಕ್ಕೆ ಅವ್ರ ಕಬ್ಬನ ಒಯ್ಯಂಗಿಲ್ಲ ಸರ್, ಮತ್ತು ಅವ್ರು ಒಯ್ತಾರಪ್ಪ ಅಂದ್ರೆ ರಿಕವರಿ ಬಂದ ಒಯ್ತಾರೆ ರೀ. ಮೋಸ್ಟ್ಲಿ ಅಂದ್ರೆ ಅವರ ಕಲ್ಟಿವೇಷ ಏನೇನು ಮಾಡಿ ಸರ್, ವಿಜ್ಞಾನಿಗಳ ಕಡೆ ಕ್ರಾಸಿಂಗ್ ಮಾಡಿಸಿ ಏನೇನೋ ಪ್ರಯೋಗ ಮಾಡ್ತಾರೆ ಸರ್. ನಮ್ಮ ಇವರು ಪ್ರಬ್ಲಿಂಗ್ ಫ್ಯಾಕ್ಟ್ರಿಯವ್ರು ರೈತರಿಗೆ ಭಾಳ ಅನುಕೂಲ ಸರ್, ಡ್ರಿಪ್ ಮಾಡಿ ಕೊಡ್ತಾರೆ ರೀ. ನಮ್ಮ ಕಡೆ ಏನು ರೊಕ್ಕ ತೊಗೊಳ್ಳೋಣ ಸರ್, ಲೋನ್ ಮಾಡ್ತಾರೆ, ಕಬ್ಬಿನ ಬಿಲ್ ಹೋಗೋಣ ಮಾಡ್ಕೋತಾರೆ. ನಮ್ಮ ರೈತರಿಗಂತೂ ಆ ಫ್ಯಾಕ್ಟ್ರಿಯಿಂದ ಭಾಳ ಬೆಸ್ಟ್ ಐತೆ ಸರ್. ಕಬ್ಬು ಹೋಗಿ 15 ದಿವ್ಸನೇ ಬಿಲ್ ಹಾಕ್ತಾರೆ. ನಮಗೇನೋ ಒಂದು ಮನ್ಯಾಗ ಏನೋ ಫಂಕ್ಷನ್ ಬರ್ತಿತ್ತು, ಮದುವೆ ಗಿದ್ವಿ ಬಂದರೆ ಸರ್ ಹಿಂಗೈತಿ ಅಂದರೆ ಒಂದು 4-5 ಲಕ್ಷ ರೂಪಾಯಿ ಅಡ್ವಾನ್ಸು ಕೊಡ್ತಾರೆ. ಅವ್ರ ಸಹಕಾರ ಚಲೋ ಸರ್. ಅವರು ನಾವು ಫರ್ಟೈಲ್ ಮಾಡ್ಬೇಕಂದ್ರೆ ಇದು ಕೊಡ್ತಾರೆ ಸರ್, ಸಣ್ಣಬಿನ ಬೀಜ ನೀವು ರೈತರಿಗೆ ಹಾಕ್ತೀವಿ ಅಂದ್ರೆ ಈ ಟೈಮ್ದಾಗ ಕೊಡ್ತಾರೆ ರೀ, ಮುಂದೆ ಬಿಲ್ ಹೋಗೋಣ ಕಟ್ ಮಾಡ್ಕೋತಾರೆ ಬಿಡ್ರಿ, ಅದ್ರ ಪ್ರಶ್ನೆ ಇಲ್ಲ. ಆದ್ರೆ ಈ ಥರ ಜನರ ಜೋಡಿ ಸ್ವಲ್ಪ ಸಹಕಾರ ಹೆಚ್ಚೈತೆ ಸರ್. ಸೆಣಬು ಬೆಳೆಯೋದ್ರಿಂದ ನೀವು ಬದಲಾವಣೆ ಕಂಡಿರಿ ನಿಮ್ಮ ನೆಲದ ಮೇಲೆ, ನಿಮ್ಮ ನೆಲದ ಪೋಷಕಾಂಶದ ಮೇಲೆ, ಆಮೇಲೆ ಬೆಳೆಯ ಒಂದು ಏನು ಇಳುವರಿ ಬರ್ತದೆ ಅದರ ಮೇಲೆ ಭಾಳಷ್ಟು ವ್ಯತ್ಯಾಸ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಿ. ಸೆಣಬು ಅಂದರೆ ಸರ್ ಕಾಲಗ ಎತ್ತಾರೆ ನೋಡ್ರಿ, ಹಳ್ಳಿ ಪದ್ಧತಿ ಒಳಗೆ ಆ ದ್ವಿದಳ ಧಾನ್ಯ ಯಾವುದೋ ಹಾಕಿ ಕಬ್ಬು ಹಚ್ಚಿದ್ರೆ ಎಲ್ಲಕ್ಕಿಂತ ಒಂದು 10 ಕ್ವಿಂಟಲ್ ಹೆಚ್ಚಿಗೆ ಬರ್ತದೆ ಸರ್. 10 ಟನ್ ನಾವು ಈ ಕಬ್ಬ ಕರೆದು ಕೂಡಲೇ ಬಾಜುಕ್ ಹಾಕಿಬಿಡ್ತೀವಿ ಸರ್. ಕಬ್ಬು 10 ಟೈಮ್ದಾಗ ಬಾಜುಕ್ ಹಾಕಿ ಸೆಣಬು ಹಾಕ್ತೀವಿ ರೀ. ಸೆಣಬು ಹಾಕಿ ಆ ಸಾಲು ಹೊಡೆಯದತ್ತಾರಲ್ಲ ರೀ, ಆ ಟೈಮ್ದಾಗ ಅದನ್ನು ಕಿತ್ತು ಒಳಗೆ ಹೋಗೋದು, ಮ್ಯಾಗ ರೋಟರ್ ಹೊಡೋದು, ಸಾಲು ಹೊಡೆದು ಬಿಡ್ತೀವಿ ರೀ. ಚಲೋ ಅನಿಸುತ್ತೆ ಸರ್, ಒಂದು ತಿಪ್ಪಿ ಗೊಬ್ಬರ ಕೊಟ್ಟಂಗೆ ಆಕತಿ, ಅದು ಚಲೋ ಸರ್. ಇದಕ್ಕಿಂತ

ಆಕಿ ನಿಮ್ಮ ತಾಯಿ, ರೇಣುಕಾರಾಜ ನಿಮ್ಮ ತಂದಿ, ಭೋಗವತಿ ನಿಮ್ಮ ತಾಯಿ. ಹುಟ್ಟಿ ಬಂದಳ ರೊಟ್ಟೆಯಲ್ಲಿ, ಹುಟ್ಟಿ ಬಂದಳ ರೊಟ್ಟೆಯಲ್ಲಿ, ಹಾಕಿತು ನೆರ ತೊಟ್ಟಿಲದಲ್ಲಿ. ಹುಟ್ಟಿ ಬಂದೆ ಅಲ್ಲಮ್ಮನಾಗಿ, ನೀನು ಮನವಿಯ ಮಾಡಿ ಕೊಟ್ಟಾರೋ ಜಮಾದರಿಗೆ. ಮ್ಯಾಲೆ ಉಸ್ಕಿನ ಕೊಡ ಅದರ ಮ್ಯಾಲೆ, ಸಪ್ಪಿನ ಸಿಂಬಿ ತಲಿಯ ಮ್ಯಾಲೆ ಉಸ್ಕಿನ ಕೊಡ ಅದರ ಮ್ಯಾಲೆ. ನೀರ ತುಂಬುತ್ತ ನದಿಯಲ್ಲಿ, ನೀರ ತುಂಬುತ್ತ ನದಿಯಲ್ಲಿ, ಕೊಡ ಬಿತ್ತ ಭೂಮಿಯ ಮ್ಯಾಲೆ. ಹುಟ್ಟಿ ಬಂದೆ ಅಲ್ಲಮ್ಮನಾಗಿ, ಏನು ಮದವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ. ಹುಟ್ಟಿ ಬಂದೆ ಪತಿ ಭಕ್ತಿ ನೋಡುವುದಕ್ಕಾಗೆ, ಪರಮೇಶ್ವರ ಬಂದನಲ್ಲೇ ಪತಿ ಭಕ್ತಿ ನೋಡುವುದಕ್ಕಾಗೆ. ಶಾಪ ಕೊಟ್ಟ ಋಷಿಯಲ್ಲಿ, ಶಾಪ ಕೊಟ್ಟ ಋಷಿಯಲ್ಲಿ, ರೋಗ ಬಡಿದ ಮೈಯಲ್ಲೇ ಹುಟ್ಟಿ ಬಂದೆ ಅಲ್ಲಮ್ಮನಾಗಿ, ನಿನ್ನ ಮನವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ. ಹುಟ್ಟಿ ಬಂದೆ ಹಸ್ತದಲ್ಲೇ, ಏನು ಬೇಡುತ್ತಿ ಬೇಡೋ ರಾಮ, ಬೇಡಿದ ಕುಡಿನ ಹಸ್ತದಲ್ಲೇ. ತಾಯಿ ಸೀರ ಬೇಡ್ಯಾನಲ್ಲೇ, ತಾಯಿ ಸೀರ ಬೇಡ್ಯಾನಲ್ಲಿ, ದಡ ಬಿತ್ತ ಭೂಮಿಯ ಮ್ಯಾಲೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನೀನು ಮನವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ. ಹುಟ್ಟಿ ಬಂದೆ ನಿಮಿತ್ವತ್ವ ನಿನ್ನ ಮ್ಯಾಲೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮನವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮನವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ. ಹೂವ ಪತ್ರಿ ಹಸ್ತದಲ್ಲೇ ಪತಿ ಸೇವೆ ಮಾಡುವ ತಾಲೆ, ಪತ್ರಿ ಹಸ್ತದಲ್ಲೇ ಋಷಿ ಸೇವೆ ಮಾಡುವ ತಾಲೆ. ಗಟ್ಟಿ ವಚನ ಹೇಳಾರಲ್ಲೇ, ಗಟ್ಟಿ ವಚನ ಹೇಳಾರಲ್ಲಿ, ಪಾದ ಸೇವೆ ಮಾಡುವ ತಾಲೆ. ಮುನಿಯ ಗಡನಾಗಿ ಪರಶುರಾಮ ನಡದಿ ಉರವುದ. ಚುಂಚಿದಿ ಸಿಡಿ ಮುಳ್ಳ ನಡುವ ಬೆನ್ನಾಗ ಚುಂಚಿದಿ ಒಡದಿ ಉಳವುದ ಸಿಡಿ ಮುಳ್ಳ ನಡುವ ಬೆನ್ನಾಗ ಚುಂಚಿ ಸಿಡಿ ಒಡದಿ ಉಳವುದ ಮನೆ ಕಟ್ಟಿಸಿ ನೂರಕ್ಕೆ ನೂರು ಇದರಲ್ಲಿದೆ ದೃಢತೆ ಸಾಂದ್ರತೆ ದೀರ್ಘ ಬಾಳಿಕೆಯ ಶಕ್ತಿ ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಪಡೆಯಿರಿ ನೂರಕ್ಕೆ ನೂರು ಡಾಲ್ಮಿಯಾ ಡಾಲ್ಮಿಯಾ ಸಿಮೆಂಟ್ ಫ್ಯೂಚರ್ ಟುಡೇ ನಾಲಿಗೆಗಿರುವಕ್ಕೆ ನಾಗರವು ಸಣದ ಒಣದಾಕೆ ಎಲ್ಲೆಲ್ಲ